ಉಪಮವ್ಯಯಂ ಅಶಬ್ದಮಸ್ಪರ್ಶಮರುಪಮವ್ಯಯಂ ಅನಾದ್ಯನಂತಂ ಮಹತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾಕ್ರಮುಚ್ಯತೆ ನಿಚಾಯತಂ ಮೃತ್ಯುಮುಖಾಕ್ರಮುಚ್ಯತೆ ಯಾವ ಬ್ರಹ್ಮನನ್ನ ಅರಿತುಕೋಬೇಕಾಗಿದೆ ಆ ಬ್ರಹ್ಮ ಅಶಬ್ದಂ ಶಬ್ದರಹಿತನ ಅರ್ಥಾತ್ ಅವನಲ್ಲಿ ಶಬ್ದ ಇಲ್ಲ. ಅಸ್ಪರ್ಶಂ ಅವನ ಸ್ಪರ್ಶಕ್ಕೆ ಲಭ್ಯನಲ್ಲ. ಅರೂಪಂ ಅವನಿಗೆ ರೂಪ ಇಲ್ಲ. ಅವ್ಯಯಂ ಅವನಲ್ಲಿ ವಿಕಾರಗಳಿಲ್ಲ. ಅರಸಂ ಯಾವ ರುಚಿಗಳು ಇಲ್ಲ. ಅಗಂಧವತ್ ಮತ್ತು ಅವನು ಗಂಧರಹಿತನಾಗಿದ್ದಾನೆ. ಯತ್ ಬ್ರಹ್ಮ ನಿತ್ಯಂ ಯಾವ ಬ್ರಹ್ಮ ಇದ್ದಾನೋ ಅವನು ನಿತ್ಯನಾಗಿ ಇದ್ದಾನೆ. ಅನಾದಿ ಕಾಲದಿದ್ದಾನೆ, ಅನಂತವಾಗಿದ್ದಾನೆ, ಮಹತಃ ಹೆಚ್ಚಿನದರಲ್ಲಿ ಅತಿ ಹೆಚ್ಚಿನದಾಗಿದ್ದಾನೆ. ಪರಂ ಧ್ರುವಂ ಅತ್ಯಂತ ಧ್ರುವ ನಿಶ್ಚಿತವಾಗಿದ್ದಾನೆ ಅನ್ನುವುದನ್ನು ಯಾರು ತಿಳಿಯುತ್ತಾರೋ, ಆ ಬ್ರಹ್ಮನು ತಾನೇ ಎಂದು ಯಾರು ಗುರುತಿರುತ್ತಾರೋ, ತತ್ ಮೃತ್ಯುಮುಖ ಪ್ರಮುಚ್ಯತೆ ಆ ಮೃತ್ಯುಮುಖದಿಂದ ಅವರು ದಾಟುತ್ತಾರೆ, ಬಿಡುಗಡೆಯನ್ನು ಹೊಂದುತ್ತಾರೆ. ಮೃತ್ಯುಮುಖದಿಂದ ಅವರಿಗೆ ಬಿಡುಗಡೆ ಆಗುತ್ತದೆ. ಏನೆಂದು ತಿಳ್ಕೋಬೇಕು, ಅವರು ಆ ಬ್ರಹ್ಮನು ಇದ್ದಾನೆ ಅಂತಲ್ಲ. ಆ ಬ್ರಹ್ಮನು ಇದ್ದಾನೆ ಅಂದರೆ ಮತ್ತೆ ಪರೋಕ್ಷ ಆಯಿತು. ಏನಂತ ತಿಳ್ಕೋಬೇಕು, ಆ ಬ್ರಹ್ಮನು ನಾನೇ. ಬುದ್ಧಿಯಿಂದ ಅಲ್ಲ, ಮಾತಿನಿಂದ ಅಲ್ಲ, ಭಾವನಾದಿಂದ ಅಲ್ಲ, ಅನಿಸಿಕೆಯಿಂದ ಅಲ್ಲ. ಅನ್ಕೊಳ್ಳಿ ನಾನು ಅಂತ ಅನ್ಕೊಳ್ಳಿ ನಾನು ಅಂತ ನಾನು ಅಂತ ಅಂದ್ಕೊಂಡ ಮೇಲೆ ಆ ನಾನುವಿಗೆ ಏನನ್ನು ಸೇರಿಸದೆ, ಯಾವ ವಿಶೇಷವನ್ನು ಸೇರಿಸದೆ ಆ ನಾನು ಅನ್ನೋದನ್ನು ಶಬ್ದದಿಂದ ನಿಮಗೆ ಜ್ಞಾನ ಆಯಿತೋ, ರೂಪದಿಂದ ಜ್ಞಾನ ಆಯಿತೋ ಅಂದ್ಕೊಳ್ಳಿ ನಾನು. ಅದಕ್ಕೆ ಏನನ್ನು ಸೇರಿಸಬಾರದು, ಯಾವ ವಿಶೇಷಣವನ್ನು, ಯಾವ ನಾಮವನ್ನು, ಯಾವ ಸಂಬಂಧಗಳನ್ನು ಏನನ್ನು ಸೇರಿಸಬಾರದು. ಓಕೆ, ಆ ನಾನು ಏನನ್ನೇ ಸೇರಿಸದೆ ಹೋದರೂ ಕೂಡ ಇದೆಯೋ ಇಲ್ಲೋ, ಇದೆ ಕಣ್ಣಿಗೆ ಕಾಣಿಸ್ತದ, ಶಬ್ದ ಇದೆಯಾ, ಸ್ಪರ್ಶ ಇದೆಯಾ, ರೂಪ ಇದೆಯಾ, ರಸ ಗಂಧ ಇದೆಯಾ, ಆದ್ರದ ನಾನಿಲ್ಲ. ಇದು ಅಪರೋಕ್ಷ. ಮಾವಿನ ಹಣ್ಣು ಸಿಹಿ ಇದೆ, ಪರೋಕ್ಷ ಪ್ರತ್ಯಕ್ಷ. ದಿಲ್ಲಿಯಲ್ಲಿ ಅಕ್ಷರಧಾಮ ಇದೆ, ಪ್ರತ್ಯಕ್ಷ ಪರೋಕ್ಷ ಪರೋಕ್ಷ. ನಾನು ಪ್ರತ್ಯಕ್ಷವೂ ಅಲ್ಲ, ಕಾಲಾಂತರವಾಗಿ ಅನುಭವಿಸುವಂತಹ ವಸ್ತು ಪದಾರ್ಥ ಘಟನೆಯೂ ಅಲ್ಲ. ಮತ್ತೇನು ನಾನು ಅನ್ನುವುದು ಬ್ರಹ್ಮನಲ್ಲಿ ಶಬ್ದ ಸ್ಪರ್ಶಾದಿಗಳು ಇಲ್ಲ, ಆ ಬ್ರಹ್ಮನೇ ನಾನು. ಕಾರಣ ಅಂದರೆ ನನ್ನಲ್ಲಿ ಶಬ್ದ ಸ್ಪರ್ಶಾದಿಗಳು ಇಲ್ಲ, ಈ ಗುರುತಿಸಿರಲ್ಲ. ಇಷ್ಟೇನ ಸ್ವಾಮಿ, ಇಷ್ಟೇ, ಏನು ಮಾಡಲೇ ಇಲ್ಲ. ಜನ್ಮ ಜನ್ಮಾಂತರದಲ್ಲಿ ಮಾಡ್ತಾ ಬಂದೀವಿ. ಎಂಟು ಉಪನಿಷತ್ತು ಕೇಳಿದ ಮೇಲೂ ಇನ್ನೂ ಏನಾದರೂ ಮಾಡಬೇಕು ಅಂತ ಬಾಕಿ ಇಟ್ಟಿರ್ತಾರೆ. ಒಂದು ಕೆಲಸ ಮಾಡು, ಅಷ್ಟು ಪುಸ್ತಕ ಏನೇನು ಓದಿಯಾ ಎಂಟು ಉಪನಿಷತ್ತು ತಗೊಂಡು ಸೆಲ್ಫ್ ಮೇಲೆ ಇಡು, ಅಲ್ಲಿ ಮತ್ತೆ ತಗೊಂಡು ಕೆಳಗಿಡು, ಮತ್ತೆ ತಗೊಂಡು ಮೇಲೆ ಬಿಡು, ಮತ್ತೆ ಕೆಳಗೆ ಬಿಡು, ಮತ್ತೆ ಮೇಲೆ ಬಿಡು. ಬಹುಶಃ ಜ್ಞಾನ ಆಗ್ತದೆ ನೋಡೋಣ. ಮಾಡುವಿಕೆಯಲ್ಲಿ ಇರುವಿಕೆ ಇಲ್ಲ, ಇರುವಿಕೆಗಾಗಿ ಮಾಡಬೇಕಾಗಿಲ್ಲ. ಎಲ್ಲಿಯವರೆಗೂ ಮಾಡುವಿಕೆ ಮಾಡುವಿಕೆ ಮಾಡುವಿಕೆ ಮಾಡುವಿಕೆ ಅನುಭವಿಸುವಿಕೆ ಅನುಭವಿಸುವಿಕೆ ಅನ್ನೋದು ಇರ್ತದೋ ಆ ಭಾವ ಆ ಮಾಡುವಿಕೆಯಿಂದ ಇರುವಿಕೆಯನ್ನು ಪಡೆಯಲು ಸಾಧ್ಯವಿಲ್ಲ. ಇರುವಿಕೆಗಾಗಿ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಮಾಡುವಿಕೆ ಅಂದರೆ ಏನು? ಇರುವಿಕೆಯಿಂದ ಹೊರಗೋ. ಹುಟ್ಟದಾಗಿಲ್ಲದೆ ಏನು ಮಾಡಿರಿ? ಹೊರಗನೆ ಹೋಗ್ತದೆ. ಒಬ್ಬರು ದೇವರ ಹೆಸರು ಹೇಳಿ, ಒಬ್ಬರು ಟಿ ವಿ ಹೆಸರು ಹೇಳಿ, ಒಬ್ಬರು ಚಾಯ್ ಕಾಫಿ ಹೆಸರು ಹೇಳಿ, ಒಬ್ಬರು ವಾಕಿಂಗ್ ಹೆಸರು ಹೇಳಿ, ಒಬ್ಬರು ಗೇಮ್ಸ್ ಹೆಸರು ಹೇಳಿ, ಒಬ್ಬರು ಸ್ಪೋರ್ಟ್ಸ್ ಹೆಸರು ಹೇಳಿ, ಒಬ್ಬರು ಮದುವೆ ಹೆಸರು ಹೇಳಿಕೊಂಡು ಒಂದು, ಒಬ್ಬರು ಕಂಪನಿ ಜವಾಬ್ದಾರಿ ಅಂತ ಹೆಸರು ಹೇಳಿಕೊಂಡು ಒಂದು ನೆಪ ಹೇಳಿಕೊಂಡು ಅಂತೂ ಹೋಗೋದು ಮಾತ್ರ ತಪ್ಪದು. ಅಂದಮೇಲೆ ಬ್ರಹ್ಮನ ಕಡೆಗೆ ಹೋಗ್ಬೇಕಲ್ಲ, ಇಲ್ಲ. ಆರು ವರ್ಷದ ಮಗು ಗುರುಕುಲವನ್ನು ಪ್ರವೇಶ ಮಾಡಿದಾಗ ಉಪವೀತನಾಗುತ್ತಾನೆ. ಉಪವೀತನಾಗ್ತಾನೆ. ಅವನಿಗೆ ಗೋತ್ರ ಇಲ್ಲ ಅಂದ್ರೆ ಕಶ್ಯಪ ಗೋತ್ರ ಕೊಡ್ತಾರೆ. ಯಾರ್ಯಾರು ಕಶ್ಯಪ ಗೋತ್ರ ಅಂತ ಹೇಳ್ಕೊತೀರಿ ತಿಳ್ಕೊಂಬಿಡಿ. ಆ ಕಶ್ಯಪ ಗೋತ್ರ ಅವರಿಗೆ ಪ್ರಾಪ್ತಿ ಆಗುವ ಪೂರ್ವದಲ್ಲಿ ಯಾವ ಗೋತ್ರವೂ ಇದ್ದಿದ್ದಿಲ್ಲ ಅವರಿಗೆ. ಅವರಿಗೆ ಕಶ್ಯಪ ಗೋತ್ರ ಕೊಡ್ತಾರೆ. ವಾಸ್ತವಿಕವಾಗಿ ನೀವೆಲ್ಲ ಉಪನಯನ ಮಾಡ್ಕೋಬೇಕು. ಉಪವೀತರಾದ್ಮೇಲೆ ಗುರುಕುಲ ಪ್ರವೇಶ. ಸುಮ್ಮನೆ ಇವತ್ತು ಸೆಕ್ಯುಲರ್ ಗೌರ್ಮೆಂಟ್ ಇರುವಾಗ ಇಂಥವೆಲ್ಲ ಏನಂತಾರೆ, ಹೊಲಸಾಟ ನಮ್ಗೆ ಬೇಡ ಅಂದರೆ ಸುದ್ದಿ. ಅಷ್ಟು ನಿಮ್ಮನ್ನು ಸ್ವಚ್ಛಿತ್ತು ಅಂತಂದರೆ ಇವತ್ತೇ ಉಪನಯನ ಮಾಡಿ. ನಮ್ಮ ಸ್ವಚ್ಛ ಅದು, ನಿಮ್ಮ ಸ್ವಚ್ಛ ಅಲ್ಲ, ನಾನೇ ನೋಡೋಕ್ಕಾಗುತ್ತೆ ಅದಕ್ಕೆ. ಉಪವೀತ ಏನು? ಉಪವೀತ ಉಪ ಸಮೀಪ ನೋಡಿ, ಹೋಗೋದು ಅದನ್ನೇ ಇಲ್ಲ. ಬ್ರಹ್ಮನ ಸಮೀಪಕ್ಕೆ ಹೋಗುವುದು ಆ ಕಾಲವೇ ಉಪವೀತ. ಇದೆಯಾ ಈ ಬ್ರಹ್ಮನ ಸಮೀಪಕ್ಕೆ ಹೋಗ್ತಾ ಇಲ್ಲ, ಗುರುಗಳ ಸಮೀಪಕ್ಕೆ ಹೋಗ್ತಾ ಇದೆಯಾ? ಗುರುವನ್ನು ಹುಡುಕೊಂಡು ಹೋಗ್ತಾ ಇದೆಯಾ? ಗುರುಕುಲವನ್ನು ಹುಡುಕೊಂಡು ಹೋಗ್ತಾ ಇದೆಯಾ? ಗುರುಕುಲದ ಸಮೀಪಕ್ಕೆ ಹೋಗ್ತಾ ಇದೆಯಾ? ನೋಡೋಣ. ಅಲ್ಲಂತ ಹೋಗಿ ಮುಚ್ಚಿ ಉಪನಯನ ಮಾಡ್ಕೋ, ಆಮೇಲೆ ನಿತ್ಯ ಗಾಯತ್ರಿ ಹೋಮ ಮಾಡಿಕ್ಕೆ ಅಧಿಕಾರ ಬರ್ತದೆ. ನಿತ್ಯ ಗಾಯತ್ರಿ ಹೋಮ ಇದು ಸಾಧಾರಣ ತಪಸ್ಸಲ್ಲ, 16 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ತಪ್ಪದೆ ಇನ್ನು ಒಂದೇ ಒಂದು ಬಾಕಿ ಉಳಿದಿತ್ತು. ಎಲ್ಲರೂ ಬಿಟ್ಟೋಗ್ರು, ಗಂಡಸರು ಅನ್ನೋರು, ಪುರುಷ ಪ್ರಧಾನ ಅನ್ನೋರು ಎಲ್ಲ ಬಿಟ್ಟೋಗ್ರು. ಕೊನೆಗೆ ಒಂದೇ ಒಂದು ಪ್ರಸಂಗ ಉಳಿದು, ಏನು ಸುಜಾತನೇ ಕೂಡಿಸೋಣ ಅಂತ, ಬೇಡ ಅಂತ ನಿಲ್ಲಿಸ್ಬಿಟ್ಟು 16 ವರ್ಷದ ತಪಸ್ಸು ಒಂದೇ ದಿವಸದೊಳಗೆ ನಿಂತು. ಒಂದು ಒಂದೇ ದಿವಸ ನಿಂತು ಹೋಗಲಿ ಬಿಡಿ, ಅದನ್ನು ಇನ್ನೂ ಸರಳ ಮಾಡಿ, ಇನ್ನೂ ಸುಂದರ ಮಾಡಿ, ಇನ್ನೂ ಸರಳ ಮಾಡಿ, ಬೇಗ ಮುಗಿಸೋ ಹಾಗೆ ಮಾಡೋಣ ಅಂತ ಸಾವಿರ ಮಂದಿಯಿಂದ ಗಾಯತ್ರಿ ಹೋಮ ಮಾಡಿಸಿದ್ರು. ಮಾಡಿಸಿದ್ಮೇಲೆ ಮೊನ್ನೆ ಅಲ್ಲಿಗೆ ಮುಗೀತು. ಇಡೀ ಕರ್ನಾಟಕ ಎಲ್ಲ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? 16 ವರ್ಷದಿಂದ ಬಂದಂಥದ್ದು ಅದು ನಿಂತು ಹೋಗಿದ್ದನ್ನು ಪುನಃ ಸ್ಥಾಪನೆ ಮಾಡಿ ಮುಂದುವರೆಸಿದ್ದಾರೆ ಅಂತ ಮಾತಾಡ್ತಾರೆ. ಯಾರ್ಯಾರು ಕೇಳಿಸ್ತಾವ್ರು ನಂತರ ಬರ್ತಾರೆ. ಸ್ವಾಮಿ, ಒಂದು ದಿವಸ ಸೇವೆ ಎಷ್ಟು ಸ್ವಾಮಿ ಇನ್ನು ತೊಗೊಂಡೇನೋ ನೀವು? ಹೆಂಗೆ ತಗೊಳ್ಳಿ? ಇಲ್ಲಿ ಟಿಂಗು ಏನು ನಡೀತಾ ಇದೆ? ಗಾಯತ್ರಿ ಪೂಜೆ ನಡೀತು. ಹೋಗುವುದು ಎಲ್ಲದನು, ಅಲ್ಲಿ ಇರುವುದಿಲ್ಲ. ಇರುವುದಕ್ಕಾಗಿ ಎಲ್ಲಿಯೂ ಹೋಗಬೇಕಾಗಿಲ್ಲ. ಆ ಇರುವಿಕೆ ಅಶಬ್ದಂ ಅಸ್ಪರ್ಶಂ ಅರೂಪಂ, ಅಶಬ್ದಂ ಅಸ್ಪರ್ಶಂ ಅರೂಪಂ, ಅರಸಂ ಅಗಂಧಂ. ಇಷ್ಟೇ ಅಲ್ಲ, ಆ ಬ್ರಹ್ಮನೇ ನಾನು ಅನ್ನೋದೇನಿದೆಯೋ ಅವ್ಯಯಂ, ನಾನು ಅವ್ಯಯಂ. ಅವ್ಯಯ ಅಂದ್ರೇನು? ವ್ಯಯ ಇಲ್ಲದೆ ಇದ್ದವರು. ವ್ಯಯ ಅಂದ್ರೆ ವಿಕಾರ. 107 ಭಾಷ್ಯ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವಚ್ಚ ಏತತ್ ಯತ್ ಯತ್ ಏತತ್ ವ್ಯಾಖ್ಯಾತಂ ಬ್ರಹ್ಮ ಅವ್ಯಯಂ ಯದ್ ಹಿ ಶಬ್ದಾದಿಮತ್ ತದ್ ವ್ಯೇತಿ ಇದಂ ತು ಅಶಬ್ದಾದಿಮತ್ವಾತ್ ಅವ್ಯಯಂ ನ ವ್ಯೇತಿ ನ ಕ್ಷೀಯತೆ ಅತೈವ ಚ ನಿತ್ಯಂ. ಅವ್ಯಯಂ ಒಂದೊಂದು ಸ್ಟೇಟ್ಮೆಂಟ್ನಲ್ಲಿ ಒಂದೊಂದು ಲಾಜಿಕ್ ಇದೆ. ನೀವು ಅದನ್ನು ಗುರುತಿಸಿ ಅದನ್ನು ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಅವ್ಯಯಂ ಏನಾಗ್ತದೆ? ಯದಿ ಒಂದು ವೇಳೆ ಶಬ್ದಾದಿಮತ, ಶಬ್ದದ ಆದಿಯನ್ನು ಹೊಂದಿದ್ದು ಯಾವುದಾದ್ರೂ ಇದ್ದದ್ದೇ ಆದರೆ, ಶಬ್ದ ತಾನೇ ಹಂಗಲ್ಲ, ಆದಿಮತ ಸ್ಪರ್ಶ ರೂಪ ರಸ ಗಂಧ ಯಾವುದೇ ಇರಲಿ, ಎಂಥದೇ ಇರಲಿ, ಒಂದು ಪದಾರ್ಥ, ಒಂದು ವಸ್ತು, ಒಂದು ಕ್ರಿಮಿ, ಒಂದು ವನಸ್ಪತಿ, ಏನೇ ಇರಲಿ, ಒಂದು ಘಟನೆ, ಅದು ವೇದಿ, ಅದು ವಿಕಾರಗೊಳ್ಳುತ್ತದೆ. ಇದೇ ಲಾಜಿಕ್, ನ್ಯಾಯ. ಯತ್ ಶಬ್ದಾದಿಮತ್ ತದ್ ವೇದಿ, ಇದು ನ್ಯಾಯ. ಯಾವುದು ಶಬ್ದ ಇತ್ಯಾದಿಗಳಿಂದ ಕೂಡಿದೆಯೋ, ಇತ್ಯಾದಿ ಶಬ್ದಗಳಿಗೆ ಏನಾಗ್ತೀರಿ, ಸ್ಪರ್ಶ ರೂಪ ರಸಗಂಧ ಈ ಅನುಭವಗಳಿಗೆ ಒಳಪಟ್ಟಿರುತ್ತದೆಯೋ ತದ ವೇತಿ, ಅದು ವಿಕಾರಗೊಳ್ಳುತ್ತದೆ. ಈಗ ಆತ್ಮನ ವಿಕಾರಗೊಳ್ಳುತ್ತಾನೋ? ಅದು ನ್ಯಾಯ ಕೊಟ್ರ, ಈಗ ತರ್ಕದಿಂದ ಸಿದ್ಧ ಮಾಡಬೇಕೀಗ. ಒಂದು ನ್ಯಾಯ ಕೊಡ್ತೀರಾ, ಆ ನ್ಯಾಯವನ್ನು ಊರುಗೋಲನ್ನಾಗಿಟ್ಟುಕೊಂಡು ತರ್ಕವನ್ನು ತರ್ಕದಿಂದ ಸಿದ್ಧಾಂತ ಬರಬೇಕು. ತರ್ಕ ಏನಾಗ್ತದೆ, ಯಾವುದು ಶಬ್ದಾದಿಗಳಿಂದ ಕೂಡಿದೆಯೋ ಅದು ವಿಕಾರಗೊಳ್ಳುತ್ತದೆ ಅನ್ನೋದು ನ್ಯಾಯ. ಈ ಆತ್ಮನಿಗೆ ಶಬ್ದಗಳಿಲ್ಲ, ಆದ್ದರಿಂದ ಮುಂದೆ ಈಗ ಸಿದ್ಧಾಂತ ಬರುತ್ತೆ. ಈ ಆತ್ಮನಿಗೆ ಶಬ್ದ ಸ್ಪರ್ಶಾದಿಗಳು ಇಲ್ಲ, ಮುಂದುವರೆ. ಆದ್ದರಿಂದ ನ ವೇತಿ, ತಸ್ಮಾತ್ ನ ವೇತಿ, ಅದು ಹೆಂಗಿದೆ ಹಂಗೆ ಬರಬೇಕದು. ಇನ್ನು ವೇತಿ ಅಂದ್ರೆ ಏನು? ನ ಕ್ಷೀಯತೆ. ವೇತಿ ಅಂದ್ರೆ ಕ್ಷಯವಾಗುವುದಿಲ್ಲ. ವಿಕಾರ ಅಂದ್ರೆ ಏನು? ಬದಲಾವಣೆ. ಬದಲಾವಣೆ ಅಂದ್ರೆ ತನ್ನಲ್ಲಿ ತಾನು ಬದಲಾಗ್ತಾ ಇರುವಂತಹದ್ದು ವಿಕಾರ. ಅದು ಅಪ್ವರ್ಡ್ ಇರ್ಬೋದು, ಡೌನ್ವರ್ಡ್ ಇರ್ಬೋದು. ಬಾಲಕನಿದ್ದಾಗ ಯುವಕನಾಗ್ತಾನೆ, ಏ ಇದು ಸುಧಾರಣೆ ಅಲ್ವೇ, ಅವನು ಯುವಕನಾಗಿದ್ದಾನೀಗ. ಅವನಿಗೆ ಮಧ್ಯ ವಯಸ್ಸು ಬಂದಿದೆ, ಇದು ವಿಕ, ಇದು ಕೂಡ ಸುಧಾರಣೆ ಅಲ್ವೇ. ಈ ಸುಧಾರಣೆಯನ್ನು ಅಥವಾ ನೀನು ನಾಶ ಅನ್ನು ಎರಡೂ ಕೂಡ ವಿಕಾರಗಳನ್ನು ಹೇಳ್ತಾರೆ. ಅರ್ಥಾತ್ ವಯಸ್ಸು ಬೆಳೀತಾ ಹೋದಂತೆ ನಾವು ಆ ಬದಲಾವಣೆಯನ್ನು ನಾವು ವಿಕಾರ ಅಂತಲೇ ಕರಿತೀವಿ. ಮುದಿ ವಯಸ್ಸಿಗೆ ಆದಂತಹ ಅದನ್ನು ಕೂಡ ವಿಕಾರ ಅಂತಲೇ ಕರಿತೀವಿ. ಮುದಿ ವಯಸ್ಸಿಗೆ ಮಾತ್ರ ವಿಕಾರ ಆಗೋದು, ಯುವಕ ಯೌವನಾವಸ್ಥೆಗೆ ವಿಕಾರ ಅಲ್ಲ ಅಂತ ಹಂಗಲ್ಲ. ಯೌವನ ಮುದಿ ವಯಸ್ಸು ಎಷ್ಟು ವಿಕಾರವೋ ಅಷ್ಟೇ ಯೌವನವೂ ಕೂಡ ವಿಕಾರ. ಇನ್ನು ಇದೇ ಲಾಜಿಕ್ಕನ್ನು ಮುಂತೊಂಡೋಗ್ರಿ. ದುಃಖವು ಎಷ್ಟು ವಿಕಾರವೋ ಹೇಳ್ರಿ. ದುಃಖವು ಹೇಗೆ ಬಂದು ಹೋಗ್ತದೋ ಹಾಗೆ ಸುಖವು ಕೂಡ ಆಗಮ ಅಪಾಯಿನಃ ಬರ್ತವೆ ಹೋಗ್ತವೆ. ಎರಡೂ ಲೆಕ್ಕಕ್ಕೆ ತಗೋಬಾರ್ದು. ಎಲ್ಲರೂ ಬಂದು ಹೇಳ್ಕೊತಾರೆ ಸ್ವಾಮೀಜಿ ಬೇಜಾರಾಗಿದೆ, ಸ್ವಾಮಿ ಬೇಜಾರ. ಸ್ವಾಮಿ ಯಾರ ಹತ್ರ ಹೇಳ್ಕೋಬೇಕು? ಇನ್ನೊಬ್ಬರ ಹತ್ರ ಹೇಳ್ಕೋಬೇಕಾಗದ ಅಂತೇಳಿ ಬೇಜಾರಾಗಿಲ್ಲ ಅಂತ ಕಂಠಪಾಠ ಮಾಡಿಬಿಟ್ರಾಯ್ತು. ಅದು ತಪ್ಪೇ, ಅದು ತಪ್ಪೇ. ಆದ್ರೆ ಒಂದು ಮಾತ್ರ ಇದೆ, ಸಂತೋಷ ಆಗ್ಯದ ಅನ್ನೋದು ವಿಕಾರವೇ, ಬೇಜಾರಾಗಿದೆ ಅನ್ನೋದು ಕೂಡ ವಿಕಾರ. ಅದಕ್ಕೆ ನನ್ನ ಮಂತ್ರ ಏನು ಅಂದರೆ, ಏ ಬೇಜಾರ್ ವಿ ನಿಖಲ್ ಜಾಯಗ. ಇದು ಕೂಡ ಹೊರಟೋಗಿ ಬಿಡ್ತದೆ. ಎಷ್ಟೊತ್ತಿರ್ತದೆ? ಒಂದು ಗಂಟೆ, ಅರ್ಧ ಗಂಟೆ, 5 ನಿಮಿಷ, 10 ನಿಮಿಷ, ಹೋಗಿಬಿಡ್ತದೆ. ಅದು ಹೋಗಿ ಬಿಟ್ಟಿದೆ ಅಂತ ತಿಳ್ಕೊಡ್ರಿ, ಮುಖ ಸ್ವಲ್ಪ ಅಗಲ ಮಾಡ್ಕೊಂಡಿರಿ. 1 ಗಂಟೆ ಉಪನ್ಯಾಸ ಮುಂದುವರಿತು. ಅಷ್ಟೇ ವಿಕಾರಗಳು ಅಪ್ವರ್ಡ್ ಇರ್ಬೋದು, ಡೌನ್ವರ್ಡ್ ಇರ್ಬೋದು. ಆರೋಹಣ ಸರ್ವೇ ವಿಕಾರಾಹ ಗೊತ್ತಿಲ್ಲ. ಇವಕ್ಕೆ ಆರೋಹಣವೂ ಇರ್ತವೆ, ಅವರೋಹಣ ಇರ್ತವೆ. ಯಾಕಂದ್ರೆ ಮೇಲೆ ಹೋದದ್ದು ಕೆಳಗೆ ಬೀಳಬೇಕು, ಕೆಳಗಿದ್ದದ್ದು ಮೇಲೆ ಹೋಗಲೇಬೇಕು. ನಾವೆಲ್ಲ ಕೆಳಗಿದ್ದೇವಿಲ್ಲ, ಮೇಲೆ ಹೋಗ್ಬೇಕಲ್ಲ. ಆ ಲೋಕ ಈ ಲೋಕ ಅಂತ ಹುಡ್ಕೊಂಡು ಹೋಗ್ಬೇಕಲ್ಲ. ಅಥವಾ ಬಿಡಿ ಸ್ವಾಮಿ, ನಾವು ಮೇಲೆ ಇದ್ದಿಲ್ಲ ಮುಂಚೆ, ಎಲ್ಲಿದ್ವಿ ಮೇಲೆ? ಅಯ್ಯೋ ಗಿಡದ ಮೇಲೆ ಇದ್ವಿ ನಾವು, ಡಾರ್ವಿನ್ ಪ್ರಕಾರ. ಡಾರ್ವಿನ್ ಥಿಯರಿ ಪ್ರಕಾರ ನಾವು ಇಲ್ಲಿದ್ವಿ ಗಿಡದ ಮೇಲೆ. ಗಿಡದ ಮೇಲಿಂದ ಕೆಳಗೆ ಬಂದೇವೆ ಇಲ್ಲ ಮತ್ತೆ? ಅಷ್ಟೇಪ್ಪ. ಸೊ ತದ್ ವೇತಿ, ಅದಕ್ಕೆ ಅವರು ಹೇಳ್ತಾರೆ, ಇದಂತೂ ಅಶಬ್ದಾದಿಮತ್ವಾದ ಅಯಂ ನ ವೇತಿ ನ ಕ್ಷೀಯತೆ, ಕ್ಷಯಗೊಳ್ಳುವುದಿಲ್ಲ. ಅತಏವ ಚ ನಿತ್ಯಂ, ಆದ್ದರಿಂದ ಇದು ನಿತ್ಯ. ಇದು ಯಾಕೆ ನಿತ್ಯ ಅಂದರೆ, ಇದು ಎಲ್ಲ ವಿಕಾರಗಳ ಮಧ್ಯದಲ್ಲಿ ವಿಕಾರರಹಿತವಾಗಿ ಆತ್ಮ ಇದೆ. ದೇಹ ವಿಕಾರಗೊಳ್ಳುತ್ತದೆ, ದೇಹಿ ಆತ್ಮ ವಿಕಾರಗೊಳ್ಳುವುದಿಲ್ಲ. ಪ್ರಾಣ ವಿಕಾರಗೊಳ್ಳುತ್ತದೆ, ಪ್ರಾಣಮಾತ್ಮ ಒಳಗಿರುವ ಆತ್ಮ ವಿಕಾರಗೊಳ್ಳುವುದಿಲ್ಲ. ಶರೀರ ವಿಕಾರಗೊಳ್ಳುತ್ತದೆ, ಶರೀರಿ ವಿಕಾರಗೊಳ್ಳುವುದಿಲ್ಲ. ಸೂಕ್ಷ್ಮ ಶರೀರವು ಕೂಡ ವಿಕಾರಗೊಳ್ಳುತ್ತದೆ, ಇವನು ಸೂಕ್ಷ್ಮ ಶರೀರ ಅಲ್ಲ ಅಂತಂದ್ರೆ ಇವನಿಗೆ ವಿಕಾರ ಇಲ್ಲ. ಇವೆಲ್ಲ ವಿಕಾರಗಳಲ್ಲಿಯೂ ಬದಲಾಗದೆ ಇವನು ಇದ್ದಾನೆ, ಆದ್ದರಿಂದ ನಿತ್ಯಂ ಈ ಬಾಪ, ಇವನು ನಿತ್ಯಂ. ಇನ್ನೊಂದು ಲಾಸಿ ಕೊಟ್ಟನು ಏನಂತ ಗುರುತಿಸ್ಬೇಕು, ಯದ್ ಹಿ ವೇದಿ ತದ್ ಅನಿತ್ಯಂ. ಅದೇ ಅಪೋಸಿಟ್ ಗುರುತಿಸೋದು ಏನಂತ, ಯದ್ ಹಿ ವೇದಿ ತದ್ ಅನಿತ್ಯಂ, ಯಾವುದು ವಿಕಾರಗೊಳ್ಳುತ್ತದೆಯೋ ಅದು ಅನಿತ್ಯ. ಹೌದಾ, ಯಾವುದು ವಿಕಾರಗೊಳ್ಳುತ್ತದೋ ಅದು ಅನಿತ್ಯ. ಈಗ ಆತ್ಮನ ವಿಕಾರಗೊಳ್ಳುತ್ತಾನೋ ಇಲ್ಲ, ತಸ್ಮಾತ್ ನಿತ್ಯ. ಇದಂತು ನ ವೇತಿ ಅತಃ ನಿತ್ಯಂ. ಅಲ್ಲಿಗೆ ಮುಗಿಸ್ರಿ, ಅದೇ ವಾಕ್ಯದಲ್ಲಿ ಮುಂದಿನ ಶಬ್ದ ಇದೆ ನೋಡಿ, ಇತಶ್ಚ ನಿತ್ಯಂ. ಇದು ಇದು ಬೇರೆದಿದೆ, ಇತಶ್ಚ ನಿತ್ಯಂ. ಏನು ಇತಶ್ಚ ನಿತ್ಯಂ? ಈ ಕಾರಣದಿಂದಲೂ ಇದು ನಿತ್ಯ. ಅಂದರೆ ಇನ್ನೊಂದು ಕಾರಣ ಹೇಳೋರಿದ್ದಾರೆ ಅಂತ ಆಯ್ತು, ಅರ್ಥ ಆಯ್ತಾ? ಈಗ ನಾವು ಇನ್ನೊಂದು ಕಾರಣ ಹೇಳೋರಿದ್ದೇವೆ, ಈ ಕಾರಣದಿಂದಲೂ ಕೂಡ ಆತ್ಮನು ನಿತ್ಯ. ಏನಪ್ಪ ಅದು ಕಾರಣ, ಮತ್ತೊಂದು ಹೇಳ್ತೀರಾ? ಅನಾದಿ ಅವಿದ್ಯಮಾನ ಆದಿ ಕಾರಣ ಅಸ್ಯ ತದಿದಂ ಅನಾದಿ. ಯಾಕಪ್ಪ ಇದು ನಿತ್ಯಂ ಅಂದರೆ, ಆತ್ಮ ಅನಾದಿ ಆದ್ದರಿಂದ ನಿತ್ಯ. ಲಾಜಿಕ್ ಏನಂತ ತರ್ಕ, ಆತ್ಮ ಅನಾದಿ ಆದ್ದರಿಂದ ನಿತ್ಯ. ಎರಡು ಶಬ್ದ ಪ್ರಯೋಗ ಮಾಡಿದ್ರಲ್ಲ, ಎರಡು ಶಬ್ದದ ವಿವರಣೆ ಕೊಡಿ ನಮಗೆ. ಆತ್ಮ ಅನಾದಿ ಅನ್ನುವ ಈ ಸ್ಟೇಟ್ಮೆಂಟ್ ಯಾವ ದೃಷ್ಟಿಯಿಂದ ಬಂದಿದೆ ಗೊತ್ತಾ? ಆದಿ ಈಸ್ ಈಕ್ವಲ್ ಟು ಕಾರಣ. ಆದಿ ಶಬ್ದ ಕಾರಣ ಅನ್ನುವ ಅರ್ಥವನ್ನು ತೋರಿಸ್ತದೆ. ಏನು ಕಾರಣ? ಬ್ರಹ್ಮ ಜಗತಃ ಕಾರಣ. ಬ್ರಹ್ಮ ಜಗತಃ ಕಾರಣ. ಮುಂದಿನ ವಾಕ್ಯ, ತನ್ನಲ್ಲಿ ತಾನು ವಿಕಾರಗೊಳ್ಳದೆ ಎಲ್ಲ ವಿಕಾರಗಳಲ್ಲಿಯೂ ಕೂಡ ಕಾರಣನಾಗಿದ್ದಾನೋ ಆ ಕಾರಣವನ್ನು ಅಧಿಷ್ಠಾನ ಕಾರಣ ಎಂದು ಕರೆಯುತ್ತಾರೆ. ಅಧಿಷ್ಠಾನ ಕಾರಣ ಹಾವು ಕಾರ್ಯ, ಹಗ್ಗ ಕಾರಣ. ಎಂಥ ಕಾರಣ? ಅಧಿಷ್ಠಾನ ಕಾರಣ. ಹಾವಿನ ಚಲನವಲನ ಸಹಿತವಾದ ಎಲ್ಲ ಬದಲಾವಣೆಗಳಲ್ಲಿಯೂ ಯಾವ ಬದಲಾವಣೆಗೂ ಒಳಪಡದೆ ಹಗ್ಗ ಹೇಗಿದೆಯೋ ಹಾಗೆ ಇದೆ, ಹಾಗೆಯೇ ಬ್ರಹ್ಮನು ಅಧಿಷ್ಠಾನ ಕಾರಣನಾಗಿದ್ದಾನೆ. ಎಲ್ಲ ವಿಕಾರಗಳಿಗೂ ಅಧಿಷ್ಠಾನ ಕಾರಣ ಆಗಿದ್ದಾನೆ. ಮುಂದಿನ ವಾಕ್ಯ, ಕಾರ್ಯಬ್ರಹ್ಮವು ಬ್ರಕೆಟ್ನೊಳಗೆ ಜಗತ್, ಕಾರ್ಯಬ್ರಹ್ಮವು ಬದಲಾವಣೆಗೆ ಒಳಪಡುತ್ತದೆ. ಅಧಿಷ್ಠಾನ ಬ್ರಹ್ಮನಾಗಿದ್ದರಿಂದ, ಅಧಿಷ್ಠಾನವು ಬ್ರಹ್ಮನಾಗಿದ್ದರಿಂದ ಅಧಿಷ್ಠಾನದಲ್ಲಿ ವಿಕಾರಗಳಿಲ್ಲ. ಆದ್ದರಿಂದ ಬ್ರಹ್ಮನು ಆದಿಯೂ ಅಲ್ಲ, ಕಾರಣನೂ ಅಲ್ಲ, ಆದಿಯೂ ಅಲ್ಲ. ಇದು ಸ್ವಲ್ಪ ಚಂದ ಗುರುತಿಸಿ, ಬ್ರಹ್ಮನು ಕಾರಣ ಅಂತ ಮೊದಲು ತಗೊಳ್ತೀವಿ, ಆಮೇಲೆ ಬ್ರಹ್ಮನನ್ನ ಕಾರಣವೂ ಅಲ್ಲ ಅಂತ ಸಿದ್ಧ ಮಾಡ್ತೀವಿ. ಯಾಕೆ ಸಿದ್ಧ ಮಾಡ್ತೀವಿ? ಅವನಲ್ಲಿ ವಿಕಾರಗಳಿಲ್ಲ, ಅಧಿಷ್ಠಾನ. ಹೇಗೆ ಸರ್ಪಕ್ಕೆ ರಜ್ಜು ಅಧಿಷ್ಠಾನ, ಹಾಗೆ ಇವನು ಅಧಿಷ್ಠಾನ. ಅಧಿಷ್ಠಾನ ಅಂದ್ರೇನು? ಅಲ್ಲಿ ವಿಕಾರ ಆಗ್ತಾ ಇಲ್ಲ, ಸಾಕ್ಷಿ ಅವನು, ಅದ್ರ ವಿಕಾರ ಆಗ್ತಾ ಇಲ್ಲ. ವಿಕಾರ ಆಗ್ತಾ ಇಲ್ಲ ಅಂದಮೇಲೆ ಅವನು ಕಾರಣನಲ್ಲ, ಕಾರಣನಲ್ಲ ಅಂದರೆ ಅವನಿಗೆ ಆದಿ ಇಲ್ಲ, ಕಾರಣನಲ್ಲ. ಆದ್ದರಿಂದ ಬ್ರಹ್ಮನು ಆದಿ ಅಲ್ಲ. ಅವರೇನು ಬ್ರಹ್ಮ? ಬ್ರಹ್ಮ ಅನಾದಿ. ಸೋ ವಾಟ್? ಬ್ರಹ್ಮನು ಅನಾದಿ ಆದ್ರೇನು? ಬ್ರಹ್ಮನು ಅನಾದಿ ಆದ್ದರಿಂದ ನಿತ್ಯಂ, ಅವನು ಅನಿತ್ಯನಲ್ಲ, ನಿತ್ಯಂ. ಮನನ ಇಲ್ಲಿವರೆಗೂ ಹೋಗಬೇಕು. ಮನನ ಮಾಡ್ತೇವಲ್ಲ, ಆ ಮನನ ಅದು ಹಿಂಗೆ ಒಂದು ಎಳೆ ಹಿಡ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ನಿಂದಿರಬೇಕು. ಎಲ್ಲಿ ಹೋಗಿ ನಿಂದಿರಬೇಕು? ಬ್ರಹ್ಮ ನಿತ್ಯಂ. ಭಾಷ್ಯ ಯದ್ಧಿ ಆದಿಮತ್ ತತ್ ಕಾರ್ಯತ್ವಾತ್ ಕಾಮ. ಯದ್ಧಿ ಯಾವುದು ಆದಿಮತ್ ಪ್ರಾರಂಭ ಎನ್ನುವುದಿದೆಯೋ ತತ್ ಕಾರ್ಯತ್ವಾತ್ ಅದನ್ನು ಕಾರ್ಯವೆಂದು ಪರಿಗಣಿಸುತ್ತದೆ. ಆಕಾಶ ಉಂಟಾಯಿತು, ಕಾರ್ಯ ಪಂಚಮಹಾಭೂತಗಳು ಉಂಟಾದವು, ಕಾರ್ಯ. ಯದಿ ಆದಿಮತ್ ಯಾವುದಕ್ಕೆ ಪ್ರಾರಂಭ ಎನ್ನುವುದಿದೆಯೋ ತತ್ ಕಾರ್ಯತ್ವಾದ ಅದು ಕಾರ್ಯವಾಗಿದ್ದರಿಂದಾಗಿ, ಆಕಾಶಾದಿಗಳು ಕಾರ್ಯವೆನಿಸಿಕೊಂಡಿದ್ದರಿಂದಾಗಿ ಅವು ನಿತ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳ್ರಿ? ಕಾರ್ಯ ಈಗಲೇನಿ ಕಾರ್ಯ, ಹಾಗಾದ್ರೆ ಏನು ಅನಿತ್ಯಂ? ಇವು ಅನಿತ್ಯವಾಗಿವೆ. ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ ಇವು ಎಲ್ಲವೂ ಕೂಡ ಕಾರ್ಯವಾಗಿವೆ. ಈ ಕಾರ್ಯವಾದ ಪಂಚಮಹಾಭೂತಗಳು ಎಲ್ಲಿ ಲಯಗೊಳ್ಳುತ್ತವೆ? ಇವು ಅನಿತ್ಯ, ಅನಿತ್ಯವಾದ ಕಾರ್ಯ ಬ್ರಹ್ಮ ಎಲ್ಲಿ ಲಯಗೊಳ್ಳುತ್ತದೆ? ಕಾರಣೇ, ಕಾರಣದಲ್ಲಿ ಲಯಗೊಳ್ಳುತ್ತವೆ. ಇದು ನ್ಯಾಯ. ಗೊತ್ತಾಯ್ತಾ? ಅನಿತ್ಯಂ ಕಾರಣೇ ಪ್ರಳೀಯತೆ. ಈಗ ಉದಾಹರಣೆ, ಯಥಾ ಪೃಥಿವ್ಯಾಧಿ, ಯಥಾ ಪೃಥಿವ್ಯಾಧಿ, ಪೃಥ್ವಿ ಮುಂತಾದ ಮಹಾಭೂತಗಳೇನಿವೆಯೋ ಇವಷ್ಟು ಕಾರ್ಯ ಇವು ಲಯಗೊಳ್ಳುತ್ತವೆ, ಕಾರಣದಲ್ಲಿ ಲಯಗೊಳ್ಳುತ್ತವೆ. ಇದಂತು ಸರ್ವ ಕಾರಣತ್ವಾದ ಅಕಾರ್ಯಂ ಅಕಾರ್ಯತ್ವಾದ ನಿತ್ಯಂ. ಈಗ ಈ ಕಡೆ ಬರೋಣಂತೆ ನಮ್ಮ ಬ್ರಹ್ಮ. ಇದಂತು ಇವನೇನಿವನೋ ಸರ್ವ ಕಾರಣತ್ವಾದ ಎಲ್ಲದಕ್ಕೂ ಕಾರಣ, ಕಾರಣರಹಿತನಾದ ಕಾರಣ. ಬ್ರಕೆಟ್ನ ಬರ್ಕೊಡ್ರಿ, ಎಲ್ಲದಕ್ಕೂ ಕಾರಣ. ಬ್ರಕೆಟ್ ಒಳಗೆ ಕಾರಣರಹಿತನಾದ ಕಾರಣ. ಏನ ಹಂಗೆ ನೋಡ್ತೀರಿ? ಸರ್ಪಕ್ಕೆ ಹಗ್ಗ ಕಾರಣ ಹೌದೋ ಅಲ್ಲೋ? ಏನು ಮಾಡಿದಪ್ಪ ಪಾಪ ಬಿದ್ದ ಸುಮ್ಮನು ಏನು ಮಾಡಿದ್ದೆ. ಆದರೆ ಇದರ್ಥೇನು, ಕಾರಣರಹಿತನಾಗಿ ಕಾರಣವಾಗಿದೆ. ಸರ್ವ ಕಾರಣತ್ವಾತ ಅಕಾರ್ಯಂ ಅಕಾರ್ಯತ್ವಾತ ನಿತ್ಯಂ. ಆದ್ದರಿಂದ ಬ್ರಹ್ಮನಲ್ಲಿ ಕಾರ್ಯ ಇಲ್ಲ. ಇವನು ಕಾರಣ ಹೌದು, ಆದರೆ ಕಾರಣರಹಿತವಾದ ಕಾರಣ. ಅಂದ್ರೆ ಏನಾಯ್ತು, ಈಗ ಬ್ರಹ್ಮನು ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ. ಕಾರಣವಾಗಿತ್ತು ಅಂತಂದ್ರೆ ಅನಿತ್ಯಂ, ಕಾರ್ಯವಾಗಿತ್ತು ಅಂದರೆ ಅನಿತ್ಯಂ. ಬ್ರಹ್ಮನು ಕಾರಣನೂ ಅಲ್ಲ ಕಾರ್ಯನೂ, ಹಾಗಾದ್ರೆ ಏನು? ನಿತ್ಯಂ. ಆದ್ದರಿಂದ ಅಕಾರ್ಯತ್ವಾತ ನಿತ್ಯಂ. ನ ತಸ್ಯ ಕಾರಣಂ ಅಸ್ತಿ ಯಸ್ಮಿನ್ ಪ್ರದೀಯತೆ. ಯಸ್ಮಿನ್ ಪ್ರ ಅಸ್ಮಿನ ಯಸ್ಮಿನ್ ಮತ್ತೆ ಯಸ್ಮಿನ್ ಯಾವುದು ಯಾವುದು ಯಾವುದರಲ್ಲಿ ಲಯಗೊಳ್ಳುತ್ತದೆಯೋ ತಸ್ಯ ಕಾರಣಂ ನ ಅಸ್ತಿ. ಎಲ್ಲವೂ ಆತ್ಮನಲ್ಲಿಯೇ ಲಯಗೊಳ್ಳುತ್ತವೆ, ಆದ್ದರಿಂದ ಆತ್ಮನು ಕಾರಣವಲ್ಲವೇ ಅಲ್ಲ. ಅರ್ಥಾತ್ ಆತ್ಮನಿಗೆ ಮತ್ತೊಂದು ಕಾರಣ ಇದೆಯೋ? ಆತ್ಮನಿಗೆ ಇನ್ನೊಂದು ಕಾರಣ ಇದೆ ಅಂದರೆ ಆತ್ಮ ಏನಾಗ್ತದೆ? ಕಾರ್ಯ. ಈ ಕಾರ್ಯ ಎಲ್ಲಿ ಲಯಗೊಳ್ಳಬೇಕು? ಈ ಕಾರ್ಯ ಎಲ್ಲಿ ಲಯಗೊಳ್ಳಬೇಕು? ಮತ್ತೊಂದು ಕಾರಣ. ಆ ಕಾರಣ ಅದನ್ನು ಕಾರ್ಯ ಅಂತ ತಗೊಂಡ್ರೆ ಅದೆಲ್ಲ ಲಯಗೊಳ್ಳಬೇಕು. ಮತ್ತೊಂದು ಕಾರಣ ಅನವಸ್ಥಾ ದೋಷ. ಹೌದಲ್ಲ, ಅನವಸ್ಥಾ ದೋಷ ಬಂತು ನೋಡ್ರಿ, ಅದಕ್ಕೆ ಅವಸ್ಥಾ ಇಲ್ಲ ಅಂದ್ರೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗುವುದು. ಅಂಥ ಫಿಲಾಸಫಿ ಉಪಯೋಗ ಮಾಡಬಾರ್ದು. ತಥಾ ಅನಂತಂ ಅವಿದ್ಯಮಾನ ಅಂತಃ ಕಾರ್ಯಂ ಅಸ್ಯ ತದ ಇದಂ ಅನಂತಂ. ಆದ್ದರಿಂದ ತಥಾ ಅನಂತಂ ಅವಿದ್ಯಮಾನ ಅಂತಃ ಕಾರ್ಯಂ ಅಸ್ಯ ತದ್ ಇದಂ ಅನಂತಂ. ಆದ್ದರಿಂದ ಏನಾಯ್ತೀಗ, ಈ ಆತ್ಮನು ಯಾವುದಕ್ಕೂ ಎಲ್ಲದಕ್ಕೂ ಕಾರಣ, ಇದಕ್ಕೆ ಇನ್ನೊಂದು ಕಾರಣವಲ್ಲ ಇದಕ್ಕೆ. ಆದ್ದರಿಂದ ಇದು ಕಾರ್ಯವಲ್ಲ, ಆದ್ದರಿಂದ ಇದು ಎಲ್ಲೂ ಹೋಗಿ ಲಯವಾಗಬೇಕಾಗಿಲ್ಲ. ಇದಕ್ಕೆ ಇದು ಕಾರ್ಯವಾಗಿತ್ತು, ಇದಕ್ಕೊಂದು ಕಾರಣ ಇತ್ತು ಅಂತಂದ್ರೆ ಲಯ ಆಗಬೇಕು. ವೃಕ್ಷ ಕಾರ್ಯ, ಇದು ಬೀಜದ ಲಯ ಬೀಳುತ್ತೆ ಕಾರ್ಯ. ಬ್ರಹ್ಮನು ಕಾರ್ಯ ಅಲ್ಲ, ಇವನು ಹೋಗಿ ಇನ್ನೊಂದು ಕಾರಣದಲ್ಲಿ ಲಯ ಬೀಳಬೇಕಾಗಿದೆ. ಬ್ರಹ್ಮನು ಕಾರಣನೂ ಅಲ್ಲ, ಬ್ರಹ್ಮನು ಕಾರಣನೂ ಅಲ್ಲ, ಏಕೆಂದ್ರೆ ಸಾಕ್ಷಿ ಅಧಿಷ್ಠಾನ. ಆದ್ದರಿಂದ ಏನು, ಆದ್ದರಿಂದ ಯಾವತ್ತಿಗೂ ಕೂಡ ಇವನು ನಿತ್ಯಂ. ತಥಾ ಅನಂತಂ ಅವಿದ್ಯಮಾನ ಅಂತಹ ಕಾರ್ಯಂ ಅಸ್ಯ ತದ್ ಇದಂ ಅನಂತಂ. ಆದ್ದರಿಂದ ಅನಂತಂ ಯಥಾ ಕದಲ್ಯಹ ದೇಹಿ ಫಲಾದಿ ಕಾರ್ಯ ಉತ್ಪಾದನೇನಾಪಿ ಅನಿತ್ಯತ್ವಂ ದೃಷ್ಟಂ. ಏನ್ರಿ ಒಂದು ಕೆಲಸ ಮಾಡೋಣಂತೆ, ನಿಮ್ಮ ಬ್ರಹ್ಮನನ್ನ ಈ ಪ್ರಕಾರವಾಗಿ ನಿತ್ಯ ಅಂತ ಸ್ವೀಕಾರ ಮಾಡೋಣ. ಏನಪ್ಪ ಇನ್ಯಾವ ಪ್ರಕಾರ ಹೇಳಿದ ನಿನಗೆ? ಗಿಡ ಹೋಗ್ತದ, ಹಣ್ಣು ಹಂಗೆ ಇರುತ್ತೆ. ಬಾಳೆ ಗಿಡ ಫಲವನ್ನು ಕೊಡ್ತವೆ, ಬಾಳೆ ಸತ್ತು ಮತ್ತೆ ಫಲವನ್ನು ಕೊಡ್ತವೆ, ಬಾಳೆ ಸತ್ತು ಮತ್ತೆ ಫಲವನ್ನು ಕೊಡ್ತವೆ, ಬಾಳೆ ಸತ್ತು ಕರೆಕ್ಟಾ? ಆದ್ದರಿಂದ ಫಲ ನಿತ್ಯ, ಮರ ಅನಿತ್ಯ. ಹಂಗೆ ಈ ಕಾರ್ಯಮಯವಾದ ಜಗತ್ತು ನಿತ್ಯ, ಬ್ರಹ್ಮ ಅನಿತ್ಯ. ಇಲ್ಲಪ್ಪ, ಏನೇನೋ ಕಿತ್ತಿ ಮಾತಾಡ್ತೀಯ ನೀನು, ಹಂಗಲ್ಲ. ಯಥಾ ಕದಲ್ಯಾದೇಹ, ಕದಳಿ, ಕದಳಿ ಅಂದರೆ ಬಾಳೆ, ಫಲಾಧಿಕಾರಿ ಉತ್ಪಾದನೆಯನ್ನು ಫಲವನ್ನು ಉಂಟು ಮಾಡಿದ ನಂತರ ಅನಿತ್ಯತ್ವ ದೃಷ್ಟಂ. ಹಾಗೆ ಬ್ರಹ್ಮನ ಒಂದು ಸೇನಾಗ್ಬಿಡ್ತಾನೆ, ಅನಿತ್ಯ. ಏ ರಾಮ, ಎಲ್ಲಿಂದ ತಗೊಬೋದು ನೀನು? ನಚ ತಥಾಪಿ ಅಂತವತ್ವ ಬ್ರಹ್ಮಣ. ಈ ಜಗತ್ತನ್ನು ಸೃಷ್ಟಿ ಮಾಡಿ ತಾನು ಹೊರಟೋದ, ಕಾಣದಂತೆ ಮಾಯವಾದನು. ಇಲ್ಲಪ್ಪ, ಈ ಬ್ರಹ್ಮ ಆ ಥರ ಅಲ್ಲ, ಇವನು ಲಭ್ಯ ಇದ್ದಾನೆ, ಎಲ್ಲೂ ಹೋಗಿಲ್ಲ. ಇನ್ಫ್ಯಾಕ್ಟ್ ಉಂಟು ಮಾಡಿದ್ದು ತೋರಿಕೆ. ಆ ಉಂಟಾಗುವಿಕೆ ಅನ್ನೋದು ತೋರಿಕೆ, ಇವ ವಾಸ್ತವಿಕತೆ ಅಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕೀ ಜೈ.